ಯಾಕೆ ಒಂದು ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕು, ಮಾಡಿಸೋದಾದರೆ ಸೌಲಭ್ಯಗಳು ಎಲ್ಲೆಲ್ಲಿ ಸಿಗ್ತಾವೆ, ಇದರ ಒಂದು ಗರ್ಭಧಾರಣೆ ಮಾಡಿಸ್ತಕ್ಕಂಥ ಸೌಲಭ್ಯಗಳಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಹ್ಲಾದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಪ್ರಹ್ಲಾದ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಕೃತಕ ಗರ್ಭಧಾರಣೆ ಇತ್ತೀಚೆಗೆ ಸಾಕಷ್ಟು ಮಹತ್ವವನ್ನು ಪಡಿತಾ ಇದೆ, ಯಾಕೆ ಅಷ್ಟು ಮಹತ್ವ ಆಗ್ತಾ ಇದೆ ಕೃತಕ ಗರ್ಭಧಾರಣೆ? ಸರ್, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ತಳಿ ಅಭಿವೃದ್ಧಿ ಅಂದರೆ ಈಗ ನಮಗೆ ದೇಶಿ ತಳಿ ಅಂದರೆ ನಮ್ಮ ಜವಾರಿ ಆಕಳಗಳಿರ್ತವೆ, ಭಾಳಷ್ಟು ಕಡಿಮೆ ಹಾಲು ಕೊಡ್ತಕ್ಕಂಥ ತಳಿಗಳಿರ್ತವೆ. ಸೊ ಅಂಥ ತಳಿಗಳ ಉನ್ನತೀಕರಣ, ತಳಿ ಉನ್ನತೀಕರಣದ ಒಂದು ಮುಖ್ಯವಾಗಿ ಮಾಡಬೇಕು ಅಂದರೆ ಸರಳವಾಗಿ ಮಾಡೋ ವಿಧಾನ ಅಂದರೆ ಕೃತಕ ಗರ್ಭಧಾರಣೆ ಮೂಲಕ. ಈ ಕೃತಕ ಗರ್ಭಧಾರಣೆ ಅಂತಂದರೆ ಏನಪ್ಪ ಅಂತಂದರೆ, ಕೃತಕವಾಗಿ ಒಳ್ಳೆ ಹೋರಿಗಳು ಲಕ್ಷಕ್ಕೆ ಒಂದು ಒಳ್ಳೆ ಅಂದರೆ ಈಗ ತಳಿ ಆಯ್ಕೆ ಮಾಡಿಕೊಂಡು ಒಳ್ಳೆ ಹೋರಿ ಅದ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರತಕ್ಕಂಥ ಹೋರಿಯಿಂದ ವೀರ್ಯಾಣುಗಳನ್ನು ಕೃತಕವಾಗಿ ಸಂಗ್ರಹಿಸಿ ಆ ಒಂದು ಸಂಗ್ರಹಿಸಿದ ವೀರ್ಯಾಣ ನಳಿಕೆಗಳನ್ನು ನಳಿಕೆಯಲ್ಲಿ ತುಂಬಿಕೊಂಡು ಅಂದರೆ ಒಂದು ಹೋರಿಯಿಂದ ಒಂದು ಸಾರಿ ಕಲೆಕ್ಟ್ ಮಾಡಿದಾಗ ನೂರಾರು ಹೋರಿಗಳಿಗೆ ಕೃತಕ ಗರ್ಭಧಾರಣೆ ಮೂಲಕ ಆ ಒಂದು ವೀರ್ಯಾಣವನ್ನು ಕೊಡ್ಬೋದು. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಅಂದರೆ ಅದರ ಒಂದು ತಳಿ ಗುಣ ಹೊಂದಿದಂಥ ಒಂದು ಹೋರಿಯ ವೀರ್ಯಗಳನ್ನು ಕೃತಕವಾಗಿ ನಾವು ಸಂಗ್ರಹಿಸಿ ಮತ್ತು ಈ ಕೃತಕವಾಗಿ ಬೆದೆಗೆ ಬಂದಂಥ ಜಾನುವಾರುಗಳನ್ನು ನಾವು ಬೆದೆಗೆ ಬಂದಂಥ ಸಂದರ್ಭದಲ್ಲಿ ಅವಕ್ಕೆ ನೀಡೋದಕ್ಕೆ ಈ ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಕೆಲವು ಕೃತಕವಾಗಿ ಕೆಲವು ಸಾಮಗ್ರಿಗಳನ್ನು ಕೃತಕ ಗರ್ಭಧಾರಣೆ ಮಾಡಲ್ಲಿ ಆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ವೀರ್ಯಾಣುಗಳನ್ನು ಆ ಒಂದು ಬೆದೆಗೆ ಬಂದಂಥ ಜಾನುವಾರುಗಳಿಗೆ ಕೊಡ್ತೀವಿ ನಾವು. ಈಗ ಮುಖ್ಯವಾಗಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸೋದಾದರೆ ಎಮ್ಮೆಗಳು ಆಕಳುಗಳಿಗೆ ಮಾಡಿಸೋದಾದರೆ ಸಾಮಾನ್ಯವಾಗಿ ಬೆದೆ ಬಂದಾಗ ಗಮನಿಸಿ ಮಾಡಿಸ್ಬೇಕಂತೀರಾ, ಹೇಗೆ? ಇಲ್ಲಿ ಭಾಳಷ್ಟು ಹೇಳೋದು ಕೃತಕ ಗರ್ಭಧಾರಣೆ ಮೂರು ಸಲ ಆಯ್ತ್ರಿ ಮಾಡಿಸಿ ಆದರೂ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಿರ್ತಾರೆ. ಏನು ಕಾರಣಗಳು? ಮಾಡಿಸಿದಾಗೂ ಸಹ ಕೃತಕ ಗರ್ಭಧಾರಣೆ ಮಾಡಿಸಿದಾಗ ಗರ್ಭಧಾರಣೆ ಆಗೋದಿಲ್ಲ. ಬೆದಿಗೆ ಯೂಸ್ವಲಿ ನಮ್ಮ ಒಂದು ರಾಸುಗಳು ಪ್ರತಿ 21 ದಿವಸಕ್ಕೊಂದ್ಸಾರಿ ಬೆದಿಗೆ ಬರ್ತವೆ. ಸೊ ಈ 21 ದಿವಸಕ್ಕೊಂದ್ಸಾರಿ ಬೆದಿಗೆ ಬಂದಾಗೆ ಏನಾಗುತ್ತೆ, ಈ ರೈತರು ವಿಶೇಷವಾಗಿ ಆ ಬೆದಿಗೆ ಬಂದಂಥ ಸಂದರ್ಭದಲ್ಲಿ ಅವನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಅಂದರೆ ಈ ಬೆದಿಯಲ್ಲಿ 21 ದಿವಸಗಳಿಗೆ ಒಂದ್ಸಾರಿ ಬೆದಿಗೆ ಬಂದಾಗ ಈ ಬೆದೆಯ ಅವಧಿ ಏನಿರುತ್ತಲ್ಲ 24 ತಾಸು ಅಂದರೆ 24 hours, ಆ ಬೆದೆಯ ಅವಧಿಯನ್ನು ನಾವು ಮೂರು ಭಾಗವಾಗಿ ವಿಂಗಡಣೆ ಮಾಡ್ಬೋದು. ಮುಂಬೆದೆ, ಮಧ್ಯಬೆದೆ, ಹಿಂಬೆದೆ ಅಂತ. ಪ್ರತಿ ಮುಂಬೆದೆ ಅಂದರೆ 8 ತಾಸು, ಮೊದಲನೇ 8 ತಾಸು, ಮತ್ತು ಮಧ್ಯಬೆದೆ ಅಂದರೆ 2nd 8 ತಾಸು ಅಂದರೆ 9-16 ಅಂದರೆ ಹೇಳ್ತೀವಲ್ಲ, ಮತ್ತು ಹಿಂಬೆದೆ ಅಂತಂದರೆ ನೆಕ್ಸ್ಟ್ 8 hours. ಪ್ರತಿ 8 ತಾಸಿಗೆ ಒಂದ್ಸರಿ ಚೇಂಜ್ ಆಗ್ತಾ ಇರ್ತದೆ. ಸೊ ಆದಷ್ಟು ನಾವು ಮಧ್ಯಬೆದೆಯ ಕೊನೆಯ ಅವಧಿ ಹಿಂಬೆದೆಯ ಫಸ್ಟ್ ಫೇಸಲ್ಲಿ ನಾವು ಅಂದರೆ ಕೃತಕ ಗರ್ಭಧಾರಣೆ ಮಾಡ್ಬೇಕು. ನಾವು ಆ ರೈತರಿಗೆ ತಿಳಿಯೋ ರೀತಿಯಲ್ಲಿ ಹೇಳ್ಬೇಕಂತಂದರೆ, ಇವತ್ತು ಬೆಳಗ್ಗೆ ಬಂತಪ್ಪ ಎಮ್ಮೆ ಆಗಲಿ ಆಕಳ ಆಗಲಿ ಬೆದಿಗೆ ಬಂತು ಇವತ್ತು ಬೆಳಗ್ಗೆ ನಾವು ನೋಡಿದ್ದೀವಿ ಅಂದರೆ ಸಾಯಂಕಾಲ ಮಾಡಿಸ್ಬೇಕು ಕೃತಕ ಗರ್ಭಧಾರಣೆ. ಇವತ್ತು ಸಾಯಂಕಾಲ ಬೆದಿಗೆ ಬಂತು ಅಂತಂದರೆ ನಾಳೆ ಬೆಳಗ್ಗೆ ಮಾಡಿಸ್ಬೇಕು. ಅಂದರೆ ಬೆದಿ ಲಕ್ಷಣ ಕಂಡಂಥ ಒಂದು 8-12 ತಾಸಿನ ಒಳಗಡೆ ಮಾಡಿಸ್ಬೇಕು ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಇಲ್ಲಿ ಇನ್ನು ಸಾಮಾನ್ಯವಾಗಿ ನಮ್ಮ ರೈತರಿಗೆಲ್ಲ ಗೊತ್ತಿದೆ ಬೆದಿಗೆ ಬಂದಂಥ ಜಾನುವಾರುಗಳಲ್ಲಿ ಏನಪ್ಪ ಲಕ್ಷಣಗಳು, ಒದರ್ತವೆ, ಕೊಳವೆ ಆಡ್ತದೆ, ಕೊಳವೆ ಅಂತಾರೆ ಕೆಲವು ಕಡೆ, ಮಲ್ಲು ಅಂತಾರೆ, ಮಲ್ಲು ಆಡ್ತದಂತಾರೆ. ಮತ್ತು ಕೆಲವು ಭಾಳ ಮುಖ್ಯವಾಗಿ ಏನಾಗ್ತದೆ, ಮೊದಲನೇ ಅವಧಿಯಲ್ಲಿ ಅಂದರೆ ಮುಂಬೆದೆಯಲ್ಲಿ ಏನು ಮಾಡ್ತವೆ, ಬೇರೆ ದನಗಳಿಗೆ ಹತ್ತಕ್ಕೆ ಹೋಗ್ತಾವೆ ಬೆದಿಗೆ ಬಂದಂತ ಬೇರೆ ದನಗಳಿಗೆ ಹತ್ತಿಕ್ ಹೋಗ್ತವೆ. ಬಟ್ ಈ ಸಂದರ್ಭದಲ್ಲಿ ಮಾಡಿಸ್ಬಾರ್ದು ಬೆದಿ ಚೂಜಿ. ಎರಡನೇ ಮಧ್ಯಬದಿಯಲ್ಲಿ ಬೇರೆ ದನಗಳಿಗೆ ಹತ್ತಕ್ಕೆ ಅವಕಾಶ ಮಾಡಿಕೊಡ್ತಾವೆ, ತಾವು ಹೋಗಿ ನಿಂದಿರ್ತಾವೆ ಅಂದರೆ ಸ್ವೀಕಾರ ಮಾಡ್ಕೊತಾವೆ. ಸೊ ಈ ಒಂದು ಅವಧಿ ಬಹಳ ಒಳ್ಳೇದು ನಮಗೆ. ಅಂದ್ರೆ ನಮ್ಮ ಕೃತಕ ಗರ್ಭಧಾರಣೆ ಮಾಡಿದ್ದು ಪರ್ಸೆಂಟೇಜ್ ಸಕ್ಸಸ್ ಆಗಬೇಕು ಅಂತಂದ್ರೆ ಈ ಒಂದು ಅವಧಿ ಬಹಳ ಒಳ್ಳೇದು. ಅದು ಬಿಟ್ಟು ನಮ್ಮ ಬಹಳಷ್ಟು ರೈತರು ಇವತ್ ಬೆದಿಗೆ ಬಂದಿರ್ತದೆ, ಒಂದು 2 ದಿವಸ ಬಿಟ್ಟು ನೀವು ಏನಾದ್ರೂ ಹೊಡ್ಕೊಂಡು ಹೋದ್ರೆ ಕಟ್ಟ ಚಾನ್ಸಸ್ ಬಹಳ ಕಡಿಮೆ, ಹಿಂಗಾಗಿ ರಿಪೀಟ್ ಬ್ರೀಡಿಂಗ್ ಅಂತ ಹೇಳ್ತೀವಲ್ಲ, ಬೆದಿ ಕಟ್ಟೋದಿಲ್ಲ. ಬಹಳ ಮುಖ್ಯವಾಗಿ ಇನ್ನೊಂದನ್ನು ಕೂಡ ನಾವು ಅಬ್ಸರ್ವೇಷನ್ ಅಂದ್ರೆ ಬಹಳ ಮಲ್ಲು ಹೆಂಗಾಡ್ತದೆ ಅದು ಬಹಳ ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ಕೊಬ್ಬರಿ ಎಣ್ಣೆಯನ್ನ ಹಿಂಗ್ ಸುರುವಿದಾಗ ಯಾವ ರೀತಿ ಬೀಳುತ್ತೆ ಆ ರೀತಿ ಮಲು ಕೂಡ ಬಹಳ ಕ್ಲಿಯರ್ ಆಗಿ ನೀರಿನಂಗೆ ಅಂದ್ರೆ ಕೊಬ್ಬರಿ ಎಣ್ಣೆ ಟೈಪ್ ತಿಳಿಯಾಗಿರ್ಬೇಕು. ಅದರಲ್ಲಿ ಮೊಸರು ಮೊಸರಾಗಿರ್ಲಿ, ಒಡಕಾಗಿರ್ಲಿ, ಅಥವಾ ಏನಾದರೂ ರಕ್ತದ ಕಣಗಳು ಅಥವಾ ಇವೆಲ್ಲ ಇತ್ತಂದ್ರೆ ಗರ್ಭಕೋಶದ ಸೋಂಕು ಇರತಕ್ಕಂಥ ಲಕ್ಷಣ ಇರುತ್ತೆ. ಹಂಗೇನೇನು ಇದ್ರೆ ಪಶುವೈದ್ಯರಿಗೆ ಸಲಹೆ ಮೇರೆಗೆ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ. ಇವೆಲ್ಲನೂ ನಾವು ಬಹಳ ಮುಖ್ಯವಾಗಿ ಏನು ರಿಪೀಟ್ ಬ್ರೀಡಿಂಗ್ ಅಂದರೆ ಬೆದಿಗೆ ಬಂದ್ರೂ ಕಟ್ಟವಲ್ದ್ರಿ ಎಂಬುದನ್ನು ಅವಾಯ್ಡ್ ಮಾಡಲಿಕ್ಕೆ ಸರಿಯಾದ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸೋದಿರ್ಬೋದು ಅಥವಾ ಗರ್ಭದ ಕೃತಕ ಗರ್ಭ ಬೆದಿಗೆ ಬಂದಂಥ ಜಾನುವಾರುಗಳನ್ನು ಪರೀಕ್ಷೆ ಮಾಡಿ ಅಂದ್ರೆ ಅದು ಕರೆಕ್ಟ್ ಆಗಿ ಮಲು ಆಡ್ತದೆ ಇಲ್ಲೋ ಅಥವಾ ಗರ್ಭಕೋಶ ಸೋಂಕಿದೆನಾ ಇಲ್ಲ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೋಬೇಕು. ಇದಷ್ಟೇ ಅಲ್ಲ, ಇನ್ನ ಬಹಳಷ್ಟು ಎಮ್ಮೆಗಳಲ್ಲಿ ಮೂಕಬೆದೆ ಅಂತ ಬರ್ತಾವ. ಮೂಕಬೆದೆ ಅಂತಂದ್ರೆ ಅವು ಬೆದಿಗೆ ಬಂದದ್ ಗೊತ್ತೇ ಆಗೋದಿಲ್ಲ. ಸೊ ಮತ್ತೆ ವಿಶೇಷವಾಗಿ ರಾತ್ರಿ ಸಂದರ್ಭದಲ್ಲೇ ಬೆದಿಗೆ ಬರ್ತಾವ. ಬಹಳ ಸ್ವಲ್ಪ ಲಕ್ಷಣ, ಏನೋ ಬಾಲಕ ಸ್ವಲ್ಪ ಮಾತ್ರ ಮಲು ಅಂದ್ಕೊಂಡಿರ್ತದೆ. ಸೊ ಇವೆಲ್ಲನೂ ನಾವು ಲಕ್ಷಣಗಳನ್ನ ಗಮನಿಸ್ಕೊಂಡು ಕರೆಕ್ಟ್ ಸಂದರ್ಭ ಟೈಮ್ ಪ್ರಕಾರ ಕೃತಕ ಗರ್ಭಧಾರಣೆ ಮಾಡಿದ್ರೆ ಅವು ಕಟ್ತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ. ಮತ್ತೆ ಈ ಸೋಂಕಿದ್ದನ್ನ ನಾವು ಒಂದ್ ವೇಳೆ ಇತ್ತಂದ್ರೆ ಅದನ್ನ ಕೃತಕ ಗರ್ಭಧಾರಣೆ ಮಾಡಿಸ್ಬಾರ್ದು. ಆ ಸೋಂಕಿಗೆ ಏನ್ ಚಿಕಿತ್ಸೆ ಮಾಡಿಸ್ಬೇಕು ಪಶುವೈದ್ಯರ ಸಲಹೆ ಮೇಲೆ ಚಿಕಿತ್ಸೆ ತಗೋಬೇಕು. ಈಗ ತಾವು ತಳಿ ಉನ್ನತೀಕರಣಕ್ಕಾಗಿ ಕೃತಕ ಗರ್ಭಧಾರಣೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಅಂತಕ್ಕಂಥ ವಿಚಾರ ಹೇಳಿದರೆ, ತಳಿ ಉನ್ನತೀಕರಣ ಅಂತಂದರೆ ಈಗ ನಮ್ಮಲ್ಲಿ ಒಂದು ಜವಾರಿ ಎಮ್ಮೆ ಇರ್ತದೆ, ನಾವು ಮುರ್ರಾ ಎಮ್ಮೆಯನ್ನು ಪಡಿಬೇಕಾಗಿದೆ ಜವಾರಿ ಎಮ್ಮೆಯಿಂದ. ಸಾಧ್ಯತೆ ಇದೆ ಕೃತಕ ಗರ್ಭಧಾರಣೆ ಮಾಡಿಸೋದ್ರಿಂದ? ಈಗ ನಮ್ಮ ಜವಾರಿ ಎಮ್ಮೆಗಳಾಗಿರ್ಬೋದು ಆಕಳಗಳಾಗಿರ್ಬೋದು ಯಾವುದೇ ಸ್ವಲ್ಪ ಉತ್ಪಾದನೆ ಅವುಗಳ ಪ್ರೊಡಕ್ಷನ್ ಏನು ಹೇಳ್ತೀವಲ್ಲ ಬಹಳ ಕಡಿಮೆ ಉತ್ಪಾದನೆ, ಹಾಲಿನ ಉತ್ಪಾದನೆ ಕಡಿಮೆ ಇರ್ತದೆ. ನಮಗೆ ಈ ಎಮ್ಮೆಗಳಲ್ಲಿ ಮುರ್ರಾ ಎಮ್ಮೆ ಬೇಕಾಗಿದೆ ಅಂದ್ರೆ ಪ್ರತಿಯೊಂದು ನಮ್ಮ ಪಶು ಆಸ್ಪತ್ರೆಗಳಲ್ಲಿ, ಎಲ್ಲ ಪಶು ಆಸ್ಪತ್ರೆಗಳಲ್ಲಿ ಎಮ್ಮೆಗಳಲ್ಲಿ ಮುರ್ರಾ ಎಮ್ಮೆ ಇರ್ಬೋದು ಅಥವಾ ಸುರತಿ ಇರ್ಬೋದು ಜಾಫರ್ಬಾದಿ ಇರ್ಬೋದು, ವಿಶೇಷವಾಗಿ ನಮ್ಮ ನಮ್ಮ ಏರಿಯಾಗಳಿಗೆ ಸೂಟೇಬಲ್ ಆಗಿ ಈ ನಮ್ಮ ಭಾಗದಲ್ಲಿ ಮುರ್ರಾ ಎಮ್ಮೆ ಬಹಳಷ್ಟು ರೈತರು ಕೇಳ್ತಾರೆ. ವೀರ್ಯ ನಳಿಕೆಗಳ ಲಭ್ಯತೆ ಇರುತ್ತೆ, ಆ ಒಂದು ಅಥವಾ ಬೇಫ್ ಸಂಸ್ಥೆ ಅವ್ರದ ಇದಾಗಿರ್ಬೋದು ಅಥವಾ ಮೈತ್ರಿ ಕಾರ್ಯಕರ್ತರು ಅಂತೇಳಿ ಈ ಪಶು ಸಂಗೋಪನೆ ಇಲಾಖೆಯ ಮೂಲಕನೇ ಮೈತ್ರಿ ಕಾರ್ಯಕರ್ತರು ಅಂತೇಳಿ ಮನೆ ಮನೆಗೆ ಬಂದು ಮಾಡ್ತಕ್ಕಂಥ ಒಂದು ಸೌಲಭ್ಯ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಶು ಸಂಗೋಪನೆ ಇಲಾಖೆ ಮೂಲಕ ಕೊಡ್ತಾ ಇದ್ದಾರೆ. ಸೊ ಈ ಇಂಥ ಇವರಲ್ಲಿ ವೀರನಳಿಕೆಗಳು ಇರ್ತಾವ, ಮುರ್ರಾ ಆಗಿರ್ಬೋದು ಅದು ಸಿಗುತ್ತೆ. ಅದನ್ನು ನೀವು ಅವ್ರಿಗೆ ನೀವು ಯಾವ ತಳಿ ಬೇಕಂತ ಹೇಳಿದರೆ ಮಾಡಿದರೆ ಅನುಕೂಲ ಆಗುತ್ತೆ. ಈಗ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಹ ಪ್ರಾಣಿ ಒಂದು ವಿಭಾಗ ಇರುತ್ತೆ, ಅಲ್ಲಿಯೂ ಸಹ ಏನಾದರೂ ಕೃತಕ ಗರ್ಭಧಾರಣೆ ಮಾಡತಕ್ಕಂಥ ಸೌಲಭ್ಯಗಳು ಸಿಗ್ತಾವ ರೈತರಿಗೆ ಹೇಗೆ? ಇಲ್ಲ ಸರ್, ಆಕ್ಚುಲಿ ಈ ಒಂದು ಕೃತಕ ಗರ್ಭಧಾರಣೆ ಪಶುಸಂಗೋಪನೆ ಇಲಾಖೆಯ ಮೂಲಕ ಅವರೆಲ್ಲ ಸಂಸ್ಥೆಗಳಲ್ಲಿ ಇದೆ. ನಾನು ಮತ್ತೆ ಆಲ್ರೆಡಿ ಹೇಳ್ತಾ ಇದ್ದೆ, ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬರ್ತವೆ ಈಗ ಗರ್ಭಧಾರಣಾ ಕೇಂದ್ರಗಳು? ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಪಶು ಆಸ್ಪತ್ರೆ, ಸಹಾಯಕ ಪಶು ಆಸ್ಪತ್ರೆಗಳು ಮತ್ತೆ ವೆಟರ್ನರಿ ಡಿಸ್ಪೆನ್ಸರಿ ಪಶು ಚಿಕಿತ್ಸಾಲಯಗಳು ಹೋಬಳಿ ಮಟ್ಟದಲ್ಲಿ ಇದೆ ಅಥವಾ ಕೆಲವು ಹಳ್ಳಿಗಳ ಮಟ್ಟದಲ್ಲಿ ಇದೆ, ಪಂಚಾಯಿತಿ ಮಟ್ಟದಲ್ಲಿ ಇದೆ, ಎಲ್ಲ ಇದರಲ್ಲಿ ಮತ್ತೆ ಒಟ್ಟ ಪಶು ಆಸ್ಪತ್ರೆ ಎಲ್ಲೆಲ್ಲಿ ಇರುತ್ತೆ ಎಲ್ಲ ಒಂದು ಕೇಂದ್ರಗಳಲ್ಲಿ ಈ ಒಂದು ಸೌಲಭ್ಯ ಕೃತಕ ಗರ್ಭಧಾರಣೆ ಸೌಲಭ್ಯ ಇದೆ. ಅಷ್ಟೇ ಅಲ್ಲ, ಕೆಲವೊಂದು ಭಾಗಗಳಲ್ಲಿ ಬೇಫ್ ಸಂಸ್ಥೆಯವರು ಕೂಡ ತಮ್ಮ ಕೃತಕ ಗರ್ಭಧಾರಣೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ ಈಗ ಕೇವಲ ಯಾಕಂದ್ರೆ ಈಗ ಒಬ್ಬ ಒಂದು ಹಳ್ಳಿಯಲ್ಲಿ ಒಂದು ಪಶು ಆಸ್ಪತ್ರೆ ಇಲ್ಲ ಅಂತಂದ್ರೆ ಅದನ್ನು ಬೇರೆ ಹಳ್ಳಿಗೆ ಹೊಡ್ಕೊಂಡು ಹೋಗ್ಲಿಕ್ಕೆ ತ್ರಾಸ ಆಗ್ಬೋದು. ಅಂತ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮನೆ ಬಾಗಿಲಿಗೆ ಒಂದು ಸೇವೆಯನ್ನು ತಲುಪಿಸ್ಲಿಕ್ಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಮೈತ್ರಿ ಕಾರ್ಯಕರ್ತರು ಅಂತ ಹೇಳಿ ವಿಶೇಷವಾಗಿ ಇವರ ಕೆಲಸ ಕೃತಕ ಗರ್ಭಧಾರಣೆ ಆ ಕೆಲವೊಂದು ಹಳ್ಳಿಗಳನ್ನು ಆ ಒಂದು ಇವರಿಗೆ ಕೊಟ್ಟಿರ್ತಾರೆ. ಆ ಒಂದು ಹಳ್ಳಿಗಳಿಗೆ ಹೋಗಿ ಅವ್ರು ಯಾವುದೇ ಒಂದು ಕೃತಕ ಗರ್ಭಧಾರಣೆ ಅಂದ್ರೆ ಬೆದಿಗೆ ಬಂದಂತ ದನಗಳಿಗೆ ಕೃತಕ ಗರ್ಭಧಾರಣೆ ಮಾಡಿ, ಯಾಕಂದ್ರೆ ಇವ್ರು ಬಂದು ಮನೆ ಬಂದ್ ಮಾಡೋಗೋಸ್ಕರ ಒಂದು ಮಿನಿಮಮ್ ಫೀಸ್ ಇರುತ್ತೆ, ಅದನ್ನ ಕಲೆಕ್ಟ್ ಕೊಡ್ಬೇಕಾಗುತ್ತೆ. ಈಗ ನಮ್ಮ ಸ್ಥಳೀಯ ಆಕಳುಗಳು ಚೆನ್ನಾಗಿ ಹಾಲು ಕೊಡ್ತಕ್ಕಂತ ಒಂದು ತಳಿಗಳಿದಾವೆ, ಈ ತಳಿಗಳ ಆಕಳುಗಳನ್ನ ನಾವು ಪಡಿಬೇಕಾಗಿತ್ತು ಅಂತಂದ್ರೆ ಹೇಗೆ ಮಾಡ್ಕೋಬೇಕಂತೀರಿ? ಇಲ್ಲ ಈಗ ಜವಾರಿ ಆಕಳುಗಳು ಇರ್ತವೆ, ಹಾಲಿನ ಇಳುವರಿ ಬಹಳಷ್ಟು ಕಡಿಮೆ ಇರ್ತದ, ಅವುಗಳನ್ನ ಉನ್ನತೀಕರಣ ಮಾಡಬೇಕಾದ್ರೆ ಹೇಗೆ? ಅದೇ ಕೇಳಿದ್ರಲ್ಲ ಸರ್, ನಮ್ಮ ದೇಶೀಯ ತಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ. ದೇಶೀಯ ತಳಿಗಳ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಯಾಕಂದ್ರೆ ನಾವೆಲ್ಲ ಕೇಳ್ತಾ ಇದೀವಿ A1 and A2 milk ಅಂತೇಳಿ, ನಮ್ಮ ದೇಶೀಯ ತಳಿಗಳ ಹಾಲಿಗೆ ಬೇಡಿಕೆನೂ ಕೂಡ ಜಾಸ್ತಿ ಇದೆ ಮಿಶ್ರ ತಳಿಗೆ ಹೋಲಿಸಿದ್ರೆ. ಮತ್ತೆ ಇವನ್ ನಾವು ಹೇಳ್ತೀವಿ ಫ್ಯಾಟ್ ಪರ್ಸೆಂಟೇಜ್ ಕೂಡ ನಮ್ಮ ದೇಶೀಯ ತಳಿಗಳು ಚೆನ್ನಾಗಿರುತ್ತೆ. ಅದ್ರಗೋಸ್ಕರ ಗಿರ್ ಆಗಿರ್ಬೋದು, ಸಾಹಿವಾಲ್ ಆಗಿರ್ಬೋದು ಅಥವಾ ದೇವಣಿ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತವಾಗ್ತಾ ಇದೆ. ಸೊ ಇಂಥ ತಳಿಯ ಮೀರೆನಳಿಕೆಗಳು ಲಭ್ಯತೆ ಇದೆ. ಯಾಕಂತಂದ್ರೆ ಈಗ ಮಿಶ್ರ ತಳಿಗಳು, ನಾವು ಈ ನಮ್ಮ ಹಾಲಿನ ಕ್ರಾಂತಿ ಕ್ಷೀರ ಕ್ರಾಂತಿ ಅಂತ ಹೇಳ್ತೀವಲ್ಲ, ಈ ಬರಲಿಕ್ಕೆ ಕಾರಣ ಮುಖ್ಯವಾಗಿ ವಿದೇಶದಿಂದ ನಾವು ಬೇರೆ ದೇಶದಿಂದ ಜರ್ಸಿ ಹೆಚ್ಎಫ್ಗಳನ್ನ ಆ ಸಂದರ್ಭದಲ್ಲಿ ನಮಗೆ ಬೇಕಾಗಿತ್ತು. ಯಾಕಂದ್ರೆ ಹಾಲಿನ ಉತ್ಪಾದನೆ ನಮಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿತ್ತು. ಬೇರೆ ದೇಶದಿಂದ ಹೋರಿಗಳನ್ನು ತಂದು ಅವುಗಳಿಂದ ವೀರ್ಯನಳಿಕೆಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಬಟ್ ನಮಗೆಲ್ಲ ಗೊತ್ತಿದೆ ಈ ಮಿಶ್ರ ತಳಿಗಳು ವಿಶೇಷವಾಗಿ ವಿದೇಶಿ ತಳಿಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ, ಮತ್ತು ಸ್ವಲ್ಪ ರೋಗಗಳು ಜಾಸ್ತಿ ಇರ್ತವೆ. ಅದು ವಿಶೇಷವಾಗಿ ಇತ್ತೀಚಿನ ನಾನು ಏನು ಹೇಳಿದ್ನಲ್ಲ A1 and A2 milk ಅವೇರ್ನೆಸ್ ಬಂದಗೋಸ್ಕರ ದೇಶೀಯ ತಳಿಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈ ದೇಶೀಯ ತಳಿಗಳಲ್ಲಿನೇ ಜಾಸ್ತಿ ಹಾಲು ಕೊಡ್ತಕ್ಕಂಥ, ಫಾರ್ ಎಕ್ಸಾಂಪಲ್ ನಾವು ಗಿರ್ ಅಂತ ಹೇಳ್ತೀವಿ, ಗಿರ್ನಲ್ಲಿನೇ 16 liter 14 liter ಕೊಡ್ತಕ್ಕಂಥ ಆಕಳುಗಳು ಒಳ್ಳೆಯ ತಳಿಗಳು, ತಳಿ ಇದರಲ್ಲಿ ಉನ್ನತೀಕರಿಸಿದ ತಳಿಗಳು ಇವೆ. ಅಂಥ ತಳಿಗಳ ವೀರನೆಳಿಕೆಗಳನ್ನು ಕೂಡ ನಮ್ಮ ಪಶು ಸಂಗೋಪನೆ ಇಲಾಖೆ ಮೂಲಕ ಸಿಗ್ತಾ ಇದೆ. ಗಿರ್ ಆಗಿರ್ಬೋದು, ಮತ್ತೆ ದೇವಣಿ ಆಗಿರ್ಬೋದು, ಮಾಡಿಸಬಹುದು. ಈಗ ಗರ್ಭಧಾರಣೆಯನ್ನ ಮಾಡಿಸಿದಾಗ, ಕೃತಕವಾಗಿ ಗರ್ಭಧಾರಣೆ ಆಕಳುಗಳಿಗೆ ಎಮ್ಮೆಗಳಿಗೆ ಮಾಡಿಸ್ತಾರೆ, ಮಾಡಿಸಿದಾಗ ಏನಾದರೂ ಒಂದು ಎಚ್ಚರಿಕೆಯನ್ನ, ಏನು ಆರೋಗ್ಯ ಕಾಳಜಿಯನ್ನ ಯಾವ ರೀತಿ ತಗೋಬೇಕಂತಿರ್ತಾವ? ಸೊ ಮುಖ್ಯವಾಗಿ ನಾವು ಈಗ ನಾನು ಹೇಳಿದೆ, ನಾನು ಯಾವ ಹಂತದಲ್ಲಿ ಮಧ್ಯಬದೆಯ ಕೊನೆಯ ಭಾಗ ಅಥವಾ ಹಿಂಬೆದೆಯ ಭಾಗದಲ್ಲಿ ನೀವು ಐಡೆಂಟಿಫೈ ಮಾಡಿಕೊಂಡು ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೀರಿ. ಅಲ್ಲಿ ವಿಶೇಷವಾಗಿ ನೀವು ಹಳ್ಳಿಗಳಿಂದ ಎಲ್ಲೋ ಒಂದು ದೂರ ದೂರ ದನಕ್ಕೆ ಹೊಡ್ಕೊಂಡು ಹೋಗಿ ಅಥವಾ ಎಮ್ಮಿಗೆ ಹೊಡ್ಕೊಂಡು ಹೋದಾಗ ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಒಂದು 15-20 ನಿಮಿಷ ವಿಶ್ರಾಂತಿ ಕೊಡ್ಬೇಕು, ಯಾಕಂದ್ರೆ ಎಕ್ಸೈಟೆಡ್ ಆಗಿರ್ತಾವ. ವಿಶ್ರಾಂತಿ ಕೊಟ್ಟ ಮೇಲೆ ಆದಷ್ಟು ಈ ಕೃತಕ ಗರ್ಭಧಾರಣೆಯನ್ನು ತಂಪಿನ ಸಮಯದಲ್ಲಿ, ಯಾಕಂದ್ರೆ ಈ ವೀರ ನಳಿಕೆಗಳನ್ನು ನಾವು ಹೊರಗಡೆ ತೆಗೆದು ಮಾಡ್ಬೇಕಾದ್ರೆ ಸ್ವಲ್ಪ ತಂಪಾಗಿರ್ಬೇಕು ವಾತಾವರಣ, ಬೆಳಗ್ಗೆ ಆಗಿತ್ತು ಸಾಯಂಕಾಲ ಆಗಿರ್ಬೇಕು. ಇದೊಂದು. ಇನ್ನೂ ಒಂದು ಏನಂತಂದ್ರೆ, ಕೆಲವೊಂದು ಟೈಮ್ ಬಹಳ ಬಿಸಿಲಿತ್ತಂದ್ರೆ ಮೈ ಮೇಲೆ ನೀರನ್ನು ಹಾಕ್ತಾರೆ ಸ್ವಲ್ಪ ತಂಪಾಗಲಿ ಅಂತೇಳಿ ಎಮ್ಮೆಗಳಿಗೆ ಅಂತವಕ್ಕೆಲ್ಲ. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಕೃತಕ ಗರ್ಭಧಾರಣೆ ಮಾಡಬೇಕಾದ್ರೆ ಜಾಸ್ತಿ ಎದುರಿಸಬಾರ್ದು ಅವಕ್ಕೆ ದನಗಳಿಗೆ, ಸ್ವಲ್ಪ ಟ್ರೇವಿಸ್ನಲ್ಲಿ ಹಾಕಿ ಆದಷ್ಟು ಇದು ಮಾಡಲಾರ್ದಂಗೆ, ಎಕ್ಸಾಕ್ಟ್ ಆಗ್ಲಾರ್ದಂಗೆ ನೋಡಿಕೊಂಡು ಅವಕ್ಕೆ ಕೃತಕ ಗರ್ಭಧಾರಣೆ ಮಾಡಬೇಕು. ಈ ಕೃತಕ ಗರ್ಭಧಾರಣೆ ಮಾಡಿದ ಮೇಲೆ ನಿಮಗೆ ಯಾವ ತಳಿ ಬೇಕು ಆ ತಳಿಯನ್ನು ಹೇಳಿದರೆ ಅವರು ಮಾಡ್ತಾರೆ. ಮಾಡಿದ ಮೇಲೆ ಆದಷ್ಟು ಒಂದು ಮತ್ತೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಮತ್ತೆ ಹೊಡ್ಕೊಂಡು ಹೋಗೋದು ಒಳ್ಳೆಯದು. ಇನ್ನೊಂದು ಭಾಳ ಮುಖ್ಯವಾಗಿ, ಈ ಅವ್ರು ಹೇಳ್ತಾರೆ ಇಂಥ ಡೇಟನ್ನು ಬರ್ಕೊಂಡು ಇಟ್ಕೋಬೇಕು. ಈ ಡೇಟನ್ನು 3 ವಾರ ಆದಮೇಲೆ, ಯೂಶ್ವಲಿ ನಾನು ಹೇಳಿದೆ ಪ್ರತಿ 21 ದಿವಸಕ್ಕೊಂದು ಸರಿ ಬೆದಿಗೆ ಬರ್ತವೆ, 3 ವಾರ ಆದಮೇಲೆ ಬೆದಿಗೆ ಬರ್ತದ ಇಲ್ಲ ಅಂತೇಳಿ ನೋಡ್ಬೇಕು. ಬೆದಿಗೆ ಬಂದಿಲ್ಲ ಅಂದರೆ ಏನರ್ಥ? ಕಟ್ಟಿದೆ ಅಂತ ಅರ್ಥ. ಕಟ್ಟಿದೆ ಅಂಥೇಳಿ ನಾವು ಹಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಭಾಳಷ್ಟು ರೈತರು ಕಟ್ಟಿದೆ ಕಟ್ಟಿದೆ ಅಂಥೇಳಿ 6-7 ತಿಂಗಳು ಬಿಟ್ಟು ಆಮೇಲೆ ಒಂದು ವೇಳೆ ಕಟ್ಟಿಲ್ಲ ಅಂತಂದ್ರೆ ಅವ್ರದ್ದು, ನಾವು 15 ದಿವಸ ನಾವು ವರ್ಷಕ್ಕೊಂದು ಕರು ಪಡೆದ್ರೆ ಲಾಭದಾಯಕ ಹೈನುಗಾರಿಕೆ ಅಂತ ಹೇಳ್ತೀವಿ, ಅದರಲ್ಲಿ ನಷ್ಟ ಆಗುತ್ತೆ. ಅದಕ್ಕೋಸ್ಕರ 2.5 ತಿಂಗಳ ನಂತರ ಪಶುವೈದ್ಯರಿಗೆ ಹತ್ರ ಕರ್ಕೊಂಡು ಹೋಗಿ ಅದನ್ನು ಗರ್ಭ ಪರೀಕ್ಷೆ ಮಾಡಿಸ್ಬೇಕು. ಗರ್ಭ ಪರೀಕ್ಷೆ ಮಾಡಿಸಿದ್ರೆ ಅದು ಕಟ್ಟಿದ್ದು ಕನ್ಫರ್ಮ್ ಆಗಿ ಇದೇನೋ ಇಲ್ಲ, ಒಳಗಡೆ ಬೆಳವಣಿಗೆ ಆಗ್ತದೆ ಇದೇನೋ, ಅದನ್ನ ನೋಡಿ ಹೇಳ್ತಾರೆ. ಸೊ ಇದನ್ನ ನಾವು ಆದಷ್ಟು ರೈತರು ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಇನ್ಬ್ರೀಡಿಂಗ್, ಈಗ ನಾವು ಬಹಳಷ್ಟು ಊರಿಗಳನ್ನ ಒಂದೇ ಹಿಂಡಿನಲ್ಲಿ ಕಟ್ಕೊಂಡು ಅದೇ ಊರಿನ ಕ್ರಾಸ್ ಮಾಡಿ ಮಾಡಿ ಮಾಡಿ ಮಾಡಿ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಲ್ಲ, ಒಳ ಸಂಕರಣ. ಸೊ ಇದರಿಂದನೂ ಕೂಡ ಬಹಳ ನೂನ್ಯತೆ ಇರತಕ್ಕಂತ ಕರುಗಳು ಹುಟ್ಟತಾವ. ಅದನ್ನು ತಪ್ಪಿಸ್ಲಿಕ್ಕೆ ಈ ಕೃತಕ ಗರ್ಭಧಾರಣೆ ಬಹಳ ಒಳ್ಳೆಯ ಅವಕಾಶ. ಯಾಕಂತಂದ್ರೆ ಬೇರೆ ಬೇರೆ ಓರಿಗಳನ್ನ, ನಮ್ಮ ಈ ಹಿಂಡಿಗೆ ಸಂಬಂಧವಿಲ್ಲದ ಓರಿಗಳನ್ನ ನಾವು ಸಂಕರಣಕ್ಕೆ ಯೂಸ್ ಮಾಡ್ಕೊಂತೀವಿ, ಬ್ರೀಡಿಂಗಿಗೆ ಯೂಸ್ ಮಾಡ್ಕೊಂತೀವಿ. ಇದರಿಂದ ಒಳ ಸಂಕರಣ ಇನ್ಬ್ರೀಡಿಂಗ್ ಏನು ಹೇಳ್ತೀವಿ ಅದನ್ನು ತಪ್ಪದೆ. ಇನ್ನೊಂದು ಬಹಳ ಮುಖ್ಯವಾಗಿ, ಒಂದು ಓರಿಯ ವೀರಗಳನ್ನ, ಒಳ್ಳೆ ಓರಿ, ಉತ್ಕೃಷ್ಟವಾದ ಓರಿ ಇತ್ತು ಅಂದ್ರೆ, ನೀವು ಯುವರಾಜ ಅಂತ ಕೇಳಿದಿರಿ, ಅದು ಒಂದು ಎಮ್ಮಿ, ಅದಕ್ಕೆ ಒಂದು ಓರಿಯಿಂದ ನಿಮಗೆ 1,00,000 ದನಗಳಿಗೆ ಅಂದ್ರೆ ಆಕಳಗಳಿಗೆ ನಾವು ಕೃತಕ ಗರ್ಭಧಾರಣೆ ಮಾಡ್ಲಿಕ್ಕೆ ಬೇಕಾದಂತ ಒಂದು ವೀರಾಣುಗಳನ್ನು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಅದು ಸತ್ತ ಮೇಲೂ ನಾವು ಯೂಸ್ ಮಾಡಬಹುದು, ಯಾಕಂದ್ರೆ ಅದನ್ನ ನಾವು ವೀರಾಣ ನಳಿಕೆಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ದ್ರವ ಸಾರಜನಕದ ಇದರಲ್ಲಿ ಇಟ್ಟಿರ್ತೀವಿ, ಎಷ್ಟೇ ದಿವಸಗಳವರೆಗೆ ಇಟ್ಕೋಬಹುದು. ಮತ್ತೆ ಎಲ್ಲಿಂದಾದರೂ ಎಲ್ಲಿಗೆ ಬೇರೆ ಪ್ರದೇಶಗಳಿಗೆ ನಾವು, ಇವೆಲ್ಲ ಕೃತಕ ಗರ್ಭಧಾರಣೆ ಲಾಭಗಳು. ಅನಾವಶ್ಯಕ ವೀರ್ಯ ನಷ್ಟ ಆಗೋದನ್ನ ತಡೆಗಟ್ಟಬಹುದು. ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ಗೆ ನಾವು ಏನು ಓರಿಯನ್ನು ಒಯ್ಯೋದ್ ಬೇಕಾಗಿಲ್ಲ, ವೀರ ನಳಿಕೆಗಳನ್ನ ಒಯ್ದ್ರೆ ಸಾಕು. ಅಥವಾ ಈಗ ಇನ್ನೊಂದು, ನಮ್ಮ ಓರಿಗಳು ಒಳ್ಳೆ ಓರಿಗಳು ಇಟ್ಕೊಂಡಾಗ ನೀವು ನ್ಯಾಚುರಲ್ ಇನ್ಸೆಮಿನೇಷನ್ ಹೋದ್ರೆ ಈ ಸಣ್ಣ ಆಕಳ ಇತ್ತಂದ್ರೆ ಅವಕ್ಕೆ ಸ್ವಲ್ಪ ಫಿಸಿಕಲಿ ಇಂಬ್ಯಾಲೆನ್ಸ್ ಅಂತದ್ರಲ್ಲಿನ, ಅಥವಾ ಏನಾದ್ರೂ ಓರಿದು ಫ್ರಾಕ್ಚರ್ ಆಗಿತ್ತು ಅಥವಾ ಕಾಲು ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅಂತ ಸಂದರ್ಭದಲ್ಲಿನೂ ಈ ಕೃತಕ ಗರ್ಭಧಾರಣೆ ಮೂಲಕ ವೀರಾಣುಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಬಳಕೆ ಮಾಡೋದು. ಇವೆಲ್ಲ ನಾನು ಹೇಳ್ಬೇಕಂತಂದ್ರೆ, ಇವನ್ ಯಾವುದು ರೈತರು ಹಳೆ ಪದ್ಧತಿಯಲ್ಲಿ ಒಳ್ಳೆ ಊರಿಗೊಂದು ಓರಿಗಳನ್ನು ಸಾಕೊಂಡು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ರು, ಅವೆಲ್ಲ ಬೇಕಾಗಿಲ್ಲ. ಈ ಪದ್ಧತಿ ಕೃತಕ ಗರ್ಭಧಾರಣೆಯ ಲಾಭ ಆದಷ್ಟು ಎಲ್ಲ ರೈತರು ಪಡ್ಕೋಬೇಕು. ಯಾಕಂದ್ರೆ ಇತ್ತೀಚಿನ ಬಹಳಷ್ಟು ನಾವು ರೈತರು ನೋಡ್ತೀವಿ, ಇನ್ನೂ ಹಳ್ಳಿಗಳಲ್ಲಿ ಅದು ತಪ್ಪ ಪದ್ಧತಿ, ಏನು ದೇವರಿಗೆ ಬಿಡೋ ಹೋರಿ ಇವೆಲ್ಲ ಕೋಣ ಇದೆಲ್ಲ. ಈ ಪದ್ಧತಿಯನ್ನು ಬಿಟ್ಟು ಕೃತಕ ಗರ್ಭಧಾರಣೆಯಿಂದ ಒಳ್ಳೆ ಉತ್ಕೃಷ್ಟವಾದ ತಳಿಗಳನ್ನ ಪಡ್ಕೋಬೇಕು. ಈಗ ಕೃತಕ ಗರ್ಭಧಾರಣೆಯಿಂದ ನಮಗೆ ಬೇಕಾದಂತ ಹೋರಿಯನ್ನ ಪಡಿಬಹುದು, ಒಳ್ಳೆ ಹೋರಿ ಎತ್ತು ಬೇಕಾಗಿರುತ್ತೆ ನಮಗೆ. ಬಹಳ ಒಳ್ಳೆ ಪ್ರಶ್ನೆ ಸರ್. ನಾವು ಕೇವಲ ಹೈನುಗಾರಿಕೆ ಅಂತಂದ್ರೆ ಬರೀ ಹಾಲಿನ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಈಗ ನಾವು ಈ ಕಡೆ ಎಲ್ಲ ಕೆಲವು ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ ಜಮಖಂಡಿಯಲ್ಲೆಲ್ಲ ಹೋದ್ರೆ ಒಳ್ಳೆ ಕಿಲಾರಿ ಓರಿ ಅಂತ ಓರಿಗಳ ಇದರಿಂದ ಪಡೆದಂತ ವೀರಾಣುಗಳನ್ನು ಬಳಸಿಕೆ ಮಾಡಿಕೊಂಡು ಕಿಲಾರಿ ಆಕಳನ್ನೇ ಸಾಕಿದ್ದಾರೆ ಅಲ್ಲಿ ಬಹಳಷ್ಟು ರೈತರು. ಆ ಕಿಲಾರಿ ಆಕಳಕ್ಕೆ ಈ ಒಂದು ಕಿಲಾರಿ ಓರಿಯ ವೀರಾಣುಗಳನ್ನು ಮಾಡಿ ಒಳ್ಳೆ ಒಂದು ಕಿಲಾರಿ ಓರಿಗಳನ್ನ ಏನಾದ್ರು ಪಡೆದುಕೊಂಡ್ರೆ ಅವರು ಒಂದು ವರ್ಷ ಸಾಕಿದ್ರೆ ಒಳ್ಳೆ ದುಡ್ಡು, ಒಳ್ಳೆ ಎತ್ತುಗಳನ್ನು ಪಡ್ಕೊಂಡು ಅದರಿಂದ ಕೂಡ ಲಾಭ ಪಡ್ಕೋಬಹುದು. ಈ ನಮ್ಮ ರಾಯಚೂರು ಭಾಗದಲ್ಲಿ ಒಂಗೋಲ್ ತಳಿಗೆ ಬೇಡಿಕೆ ಇದೆ, ಕಂಬೇರಿ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಬಹಳಷ್ಟು ರೈತರು, ಈ ನಮ್ಮ ಸುತ್ತಮುತ್ತ ರೈತರು ನಾವು ನೋಡ್ತಾ ಇದೀವಿ, ಊರಿಗಳ ಒಂದು ಸಾಕಾಣಿಕೆಯಿಂದನೇ ಒಳ್ಳೆ ಲಾಭನ ಕೂಡ ಪಡ್ಕೊತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀವು ಹೇಳಿದಂಗೆ ಕೃತಕ ಗರ್ಭಧಾರಣೆಯಿಂದ ನಮಗೆ ಬೇಕಾದಂತ ಒಳ್ಳೆ ಎತ್ತು ಹೋರಿಗಳನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ, ಮತ್ತು ನಮಗೆ ಬೇಕಾದಂತ ಒಳ್ಳೆ ನಮ್ಮ ಜಾತಿ ಆಕಳುಗಳನ್ನ ಸಹ ಪಡಿಬಹುದು, ಮತ್ತು ಜಾತಿ ಎಮ್ಮಿಗಳನ್ನ ಗರ್ಭಧಾರಣೆಯನ್ನ ಮಾಡಿಸೋ ಮುಖಾಂತರ ಪರುಗಳನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ. ಎರಡೂ ಲಾಭ ಅಂದ್ರೆ ಹೈನುಗಾರಿಕೆಯಿಂದಲೂ ಲಾಭ ಮತ್ತು ಎತ್ತುಗಳಿಂದ ಮತ್ತು ಕೋಣಗಳಿಂದ ಲಾಭ ಬರುತ್ತೆ, ಎರಡೂ ಲಾಭನ ಪಡ್ಕೋಬಹುದು. ಆದ್ರೆ ಹೈನುಗಾರಿಕೆಯಿಂದ ಪಡ್ಕೊಂತ ಲಾಭದಲ್ಲಿ ನಾವು ಆದಷ್ಟು ಜಾಸ್ತಿ ಮಿಶ್ರತಳಿಯ ಪರ್ಸೆಂಟೇಜ್ ಅಂದ್ರೆ ಒಂದು 50-75% ವರೆಗೆ ಮಾತ್ರ ಇಟ್ಕೋಬೇಕು ಈ ಮಿಶ್ರ ತಳೀಕರಣ. ಆದಷ್ಟು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಸಮಸ್ಯೆಗಳು ಜಾಸ್ತಿ ಹಾಕೊಂತ ಹೋಗ್ತದೆ ಈ ವಾತಾವರಣ. ಈಗ ನಾವು ಕೃತಕ ಗರ್ಭಧಾರಣೆ ಅಂದಾಗ ಆಕಳು ಮತ್ತು ಎಮ್ಮೆಗಳಿಗೆ ಮಾತ್ರ ಅಷ್ಟೇ ಸೀಮಿತ ಮಾಡ್ತಿರ್ತೇವೆ, ಈಗ ಕುರಿ ಮತ್ತು ಆಡುಗಳಲ್ಲಿ ಇದು ಅಭಿವೃದ್ಧಿ ಆಗಿದೆ ಅಂತ ಹೇಗೆ? ಈ ಕುರಿ ಮತ್ತು ಆಡುಗಳಲ್ಲಿನೂ ಕೂಡ ಕೆಲವೊಂದು ಈ ನಮ್ಮ ಈಗ ಸದ್ಯ ನಮ್ಮ ಪಶುಸಂಗೋಪನೆ ಇಲಾಖೆಯಲ್ಲಿ ಇನ್ನೂ ಎಲ್ಲ ಹಾಸ್ಪಿಟಲ್ ಲೆವೆಲ್ ಬಂದಿಲ್ಲ, ಬಟ್ ಆಲ್ರೆಡಿ ಇದು ಈ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಈ ಕೆಲವು ನಾನು ಈಗ ನಮ್ಮ ಎನ್ ಜಿ ಒಗಳಿವೆ ಪಲ್ಟನ್ನಲ್ಲಿ ನಮ್ಮ ಜಿಒ ಅದು ಅವ್ರು ಆಲ್ರೆಡಿ ಈ ಒಂದು ಕುರಿಯಲ್ಲಿನೂ ಕೂಡ ಕೃತಕ ಗರ್ಭಧಾರಣೆ, ಕುರಿ ಅಂದಾಗಿ ವಿಶೇಷವಾಗಿ ಮಾಂಸಕ್ಕಾಗಿ ಜಾಸ್ತಿ ಟಗರು ಮರಿ, ವಿಶೇಷವಾಗಿ ಈ ಕುರಿ ಸಾಕಾಣಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಕುರಿ ಸಾಕಾಣಿಕೆಯಲ್ಲಿ ಕೊಟ್ಟಿಗೆ ಪದ್ಧತಿ ಅಥವಾ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಪ್ರಚಲಿತ ಆಗಿ ಜಾಸ್ತಿ ತೂಕ ಬರ್ತಕ್ಕಂಥ ತಳಿಯ ಕುರಿ ಅಥವಾ ಆಡುಗಳನ್ನು ಹುಡುಕೊಂಡು ಬಹಳಷ್ಟು ರೈತರು ಇದು ಮಾಡ್ತಾ ಇದ್ದಾರೆ. ಅಂತವ್ರೆಲ್ಲ ಕೆಲವು ತರಬೇತಿಗಳನ್ನು ತಗೊಂಡು ಕುರಿ ಮತ್ತು ಮೇಕೆಗಳಲ್ಲಿ ಆಗಿದೆ ಸರ್, ಆಗಿದೆ ಈಗ ಆಲ್ರೆಡಿ. ಈಗ ಉದಾಹರಣೆ ನಾನು ಹೇಳೋದು, ಈಗ ಆಡಿನಲ್ಲಿ ಈಗ ನಾವು ಬೋಯರ್ ಅಂತ ಹೇಳ್ತೀವಿ, ಇದು ಬೋಯರ್ ಅಂತಂದ್ರೆ ಇದು ನಮ್ಮ ಆಡುಗಳು ಬರೀ 40-50 kg ಬಂದ್ರೆ ಆ ಆಡುಗಳು 100-120 kg ತನಕ ಬರ್ತವೆ, ಓತಗಳು ಅಂತ ಓತಗಳಿಂದ ಕಲೆಕ್ಟ್ ಮಾಡಿದಂತ ವೀರ್ಯ ನಳಿಕೆಗಳು ಲಭ್ಯತೆ ಇದೆ. ಸೊ ಅದನ್ನ ತಗೊಂಡು ಈ ನಮ್ಮ ದೇಶೀಯ ತಳಿಗಳಿಗೆ ಅಂದ್ರೆ ಲೋಕಲ್ ತಳಿಗಳಿಗೆ ಮಾಡಿದ್ರೆ ತಳಿ ಉನ್ನತೀಕರಣ ಆಗಿ ಒಳ್ಳೆ ತೂಕ ಬರುತ್ತೆ. ಅದೇ ರೀತಿ ಕುರಿಗಳಲ್ಲಿನೂ ಕೂಡ ಆ ರೀತಿ ಡಾರ್ಫರ್ ಅಂತ ಬಂದಿದೆ, ಆ ರೀತಿ ತಳಿ ಉನ್ನತೀಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮತ್ತೊಂದು ಪ್ರಮುಖವಾದದ್ದು, ಈ ರೋಗಗಳ ಹರಡುವಿಕೆಯನ್ನು ತಡೆಯಬಹುದು ಅಂತಿರ್ತಾವೆ ಕೃತಕ ಗರ್ಭಧಾರಣೆಯಿಂದ. ಬಹಳ ಮುಖ್ಯವಾದ ರೋಗ ಎಮ್ಮೆಗಳಿಗೆ ಆಕಳುಗಳಿಗೆ ರೋಗ ಜನನೇಂದ್ರಿಯ ಮೂಲಕ, ಹೌದು ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಜನನೇಂದ್ರಿಯದ ಮೂಲಕ ನ್ಯಾಚುರಲ್ ಇನ್ಸೆಮಿನೇಷನ್ ಅಲ್ಲಿ ಈಗ ನಮಗೆ ಬ್ರುಸೆಲ್ಲಾ ಇರ್ಬೋದು, ಬಹಳಷ್ಟು ಐಬಿಆರ್ ಇರ್ಬೋದು, ಬಹಳಷ್ಟು ರೋಗಗಳು. ಒಂದು ವೇಳೆ ಆ ಊರಿಗೆ ಏನಾದ್ರೂ ರೋಗ ಇತ್ತಂದ್ರೆ ಕೃತಕ ಗರ್ಭಧಾರಣೆ ಇದು ನ್ಯಾಚುರಲ್ ಇನ್ಸೆಮಿನೇಷನ್ ನಲ್ಲಿ ಒಂದರಿಂದ ಒಂದಕ್ಕೆ ಪ್ರಸಾರ ಆಗಿ ಅವು ಎಲ್ಲದಕ್ಕೂ ಕೂಡ ಹಿಂಡಿನಲ್ಲಿ ಹಬ್ಬರೋ ಚಾನ್ಸಸ್, ವಿಶೇಷವಾಗಿ ಕಂದು ರೋಗ ಬ್ರುಸೆಲ್ಲ ಅಂತ ಹೇಳ್ತೀವಲ್ಲ ಅದು ಬಹಳಷ್ಟು ಮೇಜರ್ ಆಗಿ ಹಬ್ಬುತ್ತದೆ. ಸೊ ಅದನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡಿದಂತ ವೀರಾಣುಗಳನ್ನ ಪರೀಕ್ಷೆ ಮಾಡ್ತಾರೆ ಲ್ಯಾಬ್ನಲ್ಲಿ, ಅದು ರೋಗದಿಂದ ಮುಕ್ತವಾಗಿರ್ಬೇಕು, ಮತ್ತೆ ಯಾವುದೇ ರೋಗಾಣುಗಳು ಇರಬಾರ್ದಂತೇಳಿ ಔಷಧ ಕೂಡ ಆಡ್ ಮಾಡಿ ಈ ರೋಗಗಳನ್ನು ಹರಡಲಾರ್ದಂಗೆ ವ್ಯವಸ್ಥೆ ಮಾಡೋ ಒಂದು ವ್ಯವಸ್ಥೆ ಇರೋದಕ್ಕೋಸ್ಕರ ಕೃತಕ ಗರ್ಭಧಾರಣೆ ಮೂಲಕ ನಾವು ರೋಗಗಳನ್ನು ತಡೆಗಟ್ಟಬಹುದು. ಅದು ಒಂದು ಬಹಳ ಮುಖ್ಯ ಪ್ರಮುಖವಾದ ಅಡ್ವಾಂಟೇಜ್ ಲಾಭ. ಒಳ್ಳೆಯದು ಡಾಕ್ಟರ್ ಪ್ರಹ್ಲಾದ್ ಅವರು, ಇದುವರೆಗೂ ಕೃತಕ ಗರ್ಭಧಾರಣೆಯ ಮಹತ್ವ, ಹೇಗೆಲ್ಲ ಇದನ್ನು ಮಾಡಿಸ್ಬೇಕಾಗತ್ತೆ, ಜೊತೆಗೆ ಏನೆಲ್ಲ ಲಾಭಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತ ಬಾಂಧವರು ತಮ್ಮಲ್ಲಿರ್ತಕ್ಕಂಥ ಜವಾರಿ ಎಮ್ಮಿರ್ಬೋದು, ಜವಾರಿ ಆಕಳಿರ್ಬೋದು, ಇದಕ್ಕೆ ಉನ್ನತೀಕರಿಸಿದಂಥ ತಳಿಗಳ ವೀರ್ಯ ನಳಿಕೆಗಳನ್ನು ಬಳಸಿ ಕೃತಕ ಗರ್ಭಧಾರಣೆಯನ್ನು ತಮ್ಮ ಪಶು ಆಸ್ಪತ್ರೆಗಳಲ್ಲಿ ಮಾಡಿಸೋ ಮುಖಾಂತರ ಒಳ್ಳೆಯ ಎಮ್ಮೆಗಳನ್ನು ಪಡಿಬೋದು, ಒಳ್ಳೆಯ ಆಕಳ ಕರುಗಳನ್ನು ಪಡಿಬೋದು, ಒಳ್ಳೆಯ ಹೋರಿ ಕರುಗಳನ್ನು ಪಡಿಬೋದು. ಇದರಿಂದ ನಮ್ಮ ಆರ್ಥಿಕ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಸಣ್ಣ ಸಣ್ಣ ಎಮ್ಮೆಗಳನ್ನು ಕಟ್ಕೊಂಡಿರ್ತಾರೆ ಹಳ್ಳಿಯೊಳಗೆ, 1-2 liter ಹಾಲು ಕೊಡ್ತಿರ್ತತ, ಅದಕ್ಕೆ ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡಿಸುವತ್ತ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ತಮಗೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧ. ಪ್ರಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದಂಥ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ, ಇಂಗು ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಾಣ ಮಾಡಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಕೊಯ್ಲಿನ ಹಂತದಲ್ಲಿರ್ತಕ್ಕಂಥ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆಯನ್ನು ನೋಡಿಕೊಂಡು ಕೊಯ್ಲು ಮಾಡೋದು ಒಳ್ಳೆಯದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಕೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶ ಇದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡೋದನ್ನು ರೈತ ಬಾಂಧವರು ಮರಿಬಾರ್ದು. ಇನ್ನು ತೊಗರಿಯನ್ನ ಬೆಳೆದಂತ ರೈತ ಬಾಂಧವರು ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದು ಒಳ್ಳೆಯದು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನು ಬೆರೆಸಿ ಸಿಂಪರಣೆ ಮಾಡಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡೋದ್ರಿಂದ ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಅಷ್ಟು ಕುಡಿಯನ್ನು ಚೂಟುವುದು ಹಾಗೂ 10 ಗ್ರಾಂ 19-19-19 ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲು ಹೊಡೆದು ಕಾಯಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬಹುದು. ಇನ್ನು ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ಕಾಯಿ ಉದುರುವುದನ್ನು ಕಡಿಮೆ ಮಾಡಲಿಕ್ಕೆ ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಲೀಟರ್ ಅಲ್ಫಾ ನ್ಯಾಪ್ತಲಿನ್ ಅಸಿಟಿಕ್ ಆಸಿಡನ್ನು ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ 2% ಯೂರಿಯಾ ಅಂದರೆ 20 ಗ್ರಾಂ ಯೂರಿಯಾವನ್ನು 1 ಲೀಟರ್ ನೀರಿಗೆ ಹಾಕಿ ಅಥವಾ 1% ಪೊಟ್ಯಾಸಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲಿಕ್ಕೆ ಪ್ಲಾನೋಪಿಕ್ಸ್ 0.25 ಮಿಲಿಲೀಟರನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 ಗ್ರಾಮನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಎಲೆ ಕೆಂಪಾಗುವುದನ್ನು ನಾವು ತಡೆಗಟ್ಟಬಹುದು. ಹತ್ತಿಯಲ್ಲಿ ಸಸ್ಯಹೀನು ಮತ್ತು ಬಿಳಿ ನೊಣದ ಹತೋಟಿಗಾಗಿ 20 ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗ ಮಾಡಬೇಕು. ಹತ್ತಿಯಲ್ಲಿ ರಸ ಇರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲೂನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನ್ಯೂಟೆಫಿರಾನ್ 20 SG ಅಥವಾ 1 ಮಿಲಿಲೀಟರ್ ಎಸಿಟಾಮಾಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯೋಮೆಥೋಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೇನೊಣ ಹತೋಟಿ ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ ಒಂದು ಮಿಲಿಲೀಟರ್ ಪಿಪ್ರೋನಿಲ್ 5 SC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ಯೂರಾನ್ 3G ಹರಳನ್ನು ಎಕರೆಗೆ ಹಾಕಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗಾಗಿ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟೆಬಿಕೊನೋಜೋಲ್ 1.5 gram ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 gram ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಇರತಕ್ಕಂಥ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು. ಅಥವಾ 0.3 gram ಡೈನ್ಯೂಟೆಫ್ಯೂರಾನ್ 20 SC ಅಥವಾ 1 ml ಪಿಪ್ರೋನಿಲ್ 5 SC ಅಥವಾ 1.7 ml ಡೈಮಿಥೋಯೇಟ್ 30 SC ಅಥವಾ 1 gram ಆಸಿಪೇಟ್ 75 SP ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರಿಯುವ ಕೀಟದ ಹತೋಟಿಗಾಗಿ 1 gram ಥಯೋಡಿಕಾರ್ಬ್ 75 WP ಅಥವಾ 4 gram ಕಾರ್ಬಿಲ್ 50 WP ಅಥವಾ 0.5 ml ಲ್ಯಾಂಬ್ಡೋಸೈಲೋಥ್ರಿನ್ 4.9 SC ಅಥವಾ 0.75 ml ನವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪ ಒಂದು ಕೀಡೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸೂರ್ಯಕಾಂತಿ ತಲೆಬಾಗಿದಂಥ ಹೂಗಳನ್ನು ಅಥವಾ ತಲೆಬಾಗಿದಂಥ ಹೂಗಳಲ್ಲಿ ಲಾರ್ವಾಗಳನ್ನು ಹಸ್ತವದಿಂದ ಅಥವಾ ಕೈಯಿಂದ ಆರಿಸಿ ಅವುಗಳನ್ನು ಸಂಗ್ರಹಿಸಿ ಹತೋಟಿ ಮಾಡೋದು ಒಳ್ಳೆಯದು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗಾಗಿ 1 ml ಡೈಫೆನ್ಕೊನೋಜೋಲ್ 25 EC ಅಥವಾ 0.5 gram ಮೈಕ್ರೋಬ್ಯೂಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ಗರ್ಭ ಧರಿಸಿದ ಹಾಲು ಕೊಡ್ತಕ್ಕಂಥ ಮಿಶ್ರತಳಿ ರಾಸುಗಳಲ್ಲಿ 7ನೇ ತಿಂಗಳಿಂದ ನಿಧಾನವಾಗಿ ಹಾಲಿಂಡುವುದನ್ನು ಕಡಿಮೆ ಮಾಡಬೇಕು ಅಥವಾ ಹಾಲಿಂಡುವುದನ್ನು ನಿಲ್ಲಿಸಬೇಕು. ಕೆಚ್ಚಲನ್ನು ಬತ್ತಿಸುವುದರಿಂದ ಕರು ಹಾಕಿದ ನಂತರ ಹಾಲಿನ ಇಳುವರಿಯನ್ನು ನಾವು ಈ ಒಂದು ರಾಸುಗಳಲ್ಲಿ ಹೆಚ್ಚಿಗೆ ಮಾಡಬಹುದು. ಜಾನುವಾರುಗಳಿಗೆ ಸಮತೋಲನ ಪಶುಹಾರ ಅಂದರೆ ಒಣ ಮೇವು, ಹಸಿರು ಮೇವು ಮತ್ತು ದಾನಿ ಮಿಶ್ರಣಗಳನ್ನು ಸಮಸಮವಾಗಿ ಕೊಡಬೇಕು. ಇವುಗಳನ್ನು ಈ ರೀತಿ ತಿನ್ನಿಸುವುದರಿಂದ ಹಾಲಿನ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಅಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90% ಮತ್ತು ಕನಿಷ್ಠ ಆರ್ದ್ರತೆ 89% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 2-3 km ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 May 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಶ್ರೀ ಅಯ್ಯಳೇಶ್ವರ ಮಹಾದೇವರು ಸುಕ್ಷೇತ್ರ ವಡವಟ್ಟಿ ಯುವ ಕಲಾವಿದರಾದ ಅಯ್ಯಪ್ಪ KB ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಶರಣಯ್ಯ ನಮ್ಮ ದೇವರಿಗೈದ ಶರಣಯ್ಯ ನಮ್ಮ ಗುರವೇ ಶರಣಯ್ಯ ನಮ್ಮ ದೇವರಿಗೈದ ಶರಣಯ್ಯ ನಮ್ಮ ಗುರವೇ ಎಲ್ಲೆಲ್ಲೆ ನೀನು ಹಾಡಿ ಬಂದ್ಯಪ್ಪ ಕಾಲೆಲ್ಲ ಪಾಕ ಯಪ್ಪ ಯಾವಾಗ ಎಲ್ಲೋ ನೀ ಬಂದೊತ್ತು ನಾವು ಮೆಟ್ಟಾಡೋ ಮುಳ್ಳ ನಾಟ್ಯವಾ